ಶಿತು ನಾಳ ಹೆಸರಾಯಿತು ನಗರ ಅಜ್ಜು ಮೈ ಮಾಮ ಸತಿಪತಿ ಇದ್ದರು ಅಲ್ಲಿ ಬಾಲ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಪರಶುರಾಮ್ ಮಾದಪ್ಪ ಗೌಡ್ರು ಮತ್ತು ಬಳಗದವರಿಂದ ಭಜನಾ ಪದಗಳು ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 7 ಗಂಟೆಯಾಗಲಿದೆ. ಇನ್ನು ಮುಂದೆ ದುಬೈನಲ್ಲಿ ನಡೆಯುತ್ತಿರುವ ಏಷ್ಯಾ ಕಪ್ 2022 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವಿನ ಆಟದ ವಿಶ್ವಕಪ್ ವಿವರಣೆ ಪ್ರಸಾರವಾಗುವುದು. है दुबई इंटरनेशनल क्रिकेट स्टेडियम में भारत और पाकिस्तान के बीच विष्णुवर्धन मत भारतीय जोड़ी नमक तुम्बा इष्ट अंत हाउदू आ गीते प्रसार माडबहुदागित्तु आदरे भारतीय गीते आगले प्रसार आगिदे मुंदे विष्णुवर्धन अंद तक्षण नम मनसिगे बरोदु यार हेळि हाउदू सुहासिनी अवरु ವಿಷ್ಣುವರ್ಧನ್ ಸುಹಾಸಿನಿ ಜೋಡಿನೂ ಸಹ ಸೂಪರ್ ಹಿಟ್ ಜೋಡಿ. ಬಂಧನ ಆಗಿರ್ಬೋದು, ಸುಪ್ರಭಾತ ಆಗಿರ್ಬೋದು, ಮುತ್ತಿನ ಹಾರ, ಈ ಬಂಧನ, ಇದೆಲ್ಲ ಈ ಬಂಧನದಲ್ಲಿ ಬರೀ ವಿಷ್ಣುವರ್ಧನ್ ಅವರಿದ್ದಾರೆ. ಈ ಎಲ್ಲ ಚಿತ್ರಗಳು ಸೂಪರ್ ಹಿಟ್ ಚಿತ್ರಗಳಾಗಿತ್ತು. ಬನ್ನಿ ಈ ಜೋಡಿಯ ಒಂದು ಗೀತೆನ ಕೇಳ್ಕೊಂಡು ಬರೋಣ ನಿಮಗಾಗಿ ಟಾಪ್ 20 ಕಾರ್ಯಕ್ರಮದಲ್ಲಿ. ಚೆಲುವೆ ನನ್ನ ಚೆಲುವೆ, ನಗುವ ಹೊನ್ನ ಹೂವೆ, ಸೊಗಸು ತುಂಬಿದೆ ತುಂಬಿದೆ ನಿನ್ನಲ್ಲಿ, ಹರುಷ ಹೊಮ್ಮಿದೆ ಚಿಮ್ಮಿದೆ ನನ್ನಲ್ಲಿ, ಏನು ಹಾಯಾಗಿದೆ ಚೆಲುವೆ ನನ್ನ ಚೆಲುವೆ, ನಗುವ ಹೊನ್ನ ಹೂವೆ. ಎದೆಯಲ್ಲಿ ಮಿಡಿವ ಮಾತು ನುಡಿವ, ಎದೆಯಲ್ಲಿ ಮಿಡಿವ ಮಾತು ನುಡಿವ, ಚಪಲ ನಿನ್ನಲ್ಲಿ ನಾ ಕಂಡೆ, ಈ ಕಣ್ಣೆ ಸಾಕಲ್ಲ ಬೇರೇನು ಬೇಕಿಲ್ಲ ಮನದ ಮಾತಾಡಲು, ದಾವಣಗೆರೆ ಕೊಕ್ಕನೂರಿನಿಂದ ಶಾಂತಾಚಾರ್ ಬಡಿಗೇರ್ ಅವರು ಸುಪ್ರಭಾತ ಚಿತ್ರದ ಈ ಹಾಡು ಅಂತ ಅವರಾಗಲೇ ಹೇಳಿದ್ದಾರೆ. ಹಾಗೆ ಚಂದ್ರಶೇಖರ್ ವಸಂತಕುಮಾರಿಯವರು ಸಹ ವಿಷ್ಣುವರ್ಧನ್ ಸುಹಾಸಿನಿಯ ಸುಪ್ರಭಾತ ಚಿತ್ರದ ಗೀತೆ ಇದು ಅಂತ ಹೇಳ್ತಾ ಇದ್ರೆ, ರಮೇಶ್ ಅವರು ಸಹ ನಮಗೆ ಸಂದೇಶ ಕಳಿಸಿದ್ದಾರೆ. ಹೌದು, ಸುಪ್ರಭಾತದ ಚಿತ್ರದ ಗೀತೆ ಇದಾಗಿತ್ತು. ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಹಾಡಿದ್ರು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ರೂಪಿಣಿ ಮಂಜುಳಾ ಆರ್ತಿ ದ್ವಾರಕೀಶ್ ಅವರ ಜೋಡಿ ನಂಗೆ ತುಂಬಾ ಇಷ್ಟ ಅಂತ ನಾಗರಾಜ್ ಶರ್ಮಾ ಅವರು ಹೇಳ್ತಾ ಇದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ ನಮಗೆ ರಾಜ್ಕುಮಾರ್ ಪದ್ಮಪ್ರಿಯಾ ಜೋಡಿ ಇಷ್ಟ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ರಾಜ್ಕುಮಾರ್, ಲೀಲಾವತಿ, ವಿಷ್ಣುವರ್ಧನ್, ಆರ್ತಿ, ಅನಂತನಾಗ್, ಲಕ್ಷ್ಮಿ, ಶ್ರೀನಾಥ್, ಮಂಜುಳಾ, ಶಿವರಾಜ್ ಕುಮಾರ್, ಸುಧಾರಾಣಿ ಇವರೆಲ್ಲ ನಮ್ಮ ಮೆಚ್ಚಿನ ನಾಯಕ ನಾಯಕಿಯರು ಅಂತ ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ ಸಂದೇಶ ಕಳಿಸಿದ್ರೆ, ಜನ್ಮ ರಹಸ್ಯ ಹಾಡು ಸೂಪರ್ ಆಗಿತ್ತು ಅಂತ ಕಿರಣ್ ಅವರು ಹೇಳ್ತಾ ಇದ್ದಾರೆ. ಹಾಡೊಂದ ಹಾಡುವೆ ನೀ ಕೇಳು ಮಗುವಿ ಮರ್ತಿರಾ ಮೇಡಮ್ ಅಂತ ಹರಣಿ ಅವರು ಕೇಳ್ತಾ ಇದ್ರೆ, ಖಂಡಿತ ಮರ್ತಿಲ್ಲ, ಕನ್ನಡ ಚಿತ್ರ ಗೀತೆಗಳನ್ನ ಮರೆಯೋದು ಉಂಟೆ. ಮಂಜುಳಾ ಶ್ರೀನಾಥ್ ಜೋಡಿ ನಮಗೆ ತುಂಬಾ ಇಷ್ಟ ಅಂತ ಅವರು ಹೇಳ್ತಾ ಇದ್ದಾರೆ ಹರಣಿಯವರು. ಅಂಬರೀಶ್ ಅಂಬಿಕಾ ನಮ್ಮ ಮೆಚ್ಚಿನ ಜೋಡಿ ಅಂತ ಹನುಮಂತಪ್ಪ ಮಡಿವಾಳ ಜಗಳೂರು ಅವರು ಹೇಳ್ತಾ ಇದ್ದಾರೆ. ದೀಪ್ತಿ ದಿನೇಶ್ ಘಟಾವರ್ಕರ್ ರಾಜಾಜಿನಗರದಿಂದ, ವಾಹ್ ಮಧುರ ಗೀತೆಗಳು ನಮಗೆ, ನಮ್ಮ ಮೆಚ್ಚಿನ ಜೋಡಿ ಅಂದರೆ ರಾಜ್ಕುಮಾರ್ ಮತ್ತೆ ಭಾರತಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಅನೇಕ ಸಂದೇಶಗಳು ಬಂದಿದೆ. ನನಗೆ ನೆಚ್ಚಿನ ಜೋಡಿ ಅನಂತನಾಗ್ ಲಕ್ಷ್ಮಿ ಅಂತ ರೇಣುಕಾ ಅವರು ಹೇಳ್ತಾ ಇದ್ದಾರೆ. ಸಾಕಷ್ಟು ಸಂದೇಶಗಳು ಬಂದಿದೆ. ಯಾರೆಲ್ಲ ಸಂದೇಶಗಳು ಕಳಿಸಿದ್ದಾರೆ ಅಂತ ನೋಡ್ತಾ ಒಳ್ಳೊಳ್ಳೆ ಗೀತೆಗಳನ್ನು ಕೇಳ್ತಾ ಸಾಗೋಣ. ಸೇಫ್ ಡ್ರೈವ್ನಲ್ಲಿ ಟಾಪ್ 20 ಕಾರ್ಯಕ್ರಮನ ಕೇಳ್ತಾ ಇದ್ದೀರಾ ನೀವು. ವಿಷ್ಣುವರ್ಧನ್ ಅವರಾಯ್ತು, ಆರ್ತಿ ಅವರಾಯ್ತು, ರಾಜ್ಕುಮಾರ್ ಅವರಾಯ್ತು, ಮುಂದೆ ಯಾರು? ಹೌದು, ಮಂಜುಳಾ ಮತ್ತೆ ಶ್ರೀನಾಥ್ ಅವರು. ಮಂಜುಳಾ ಶ್ರೀನಾಥ್, ಪ್ರಣಯ ರಾಜ ಶ್ರೀನಾಥ್ ಅವರು, ಹಾಗೆ ನಮ್ಮ ಕನ್ನಡದ ಹುಡುಗಿ ಮಂಜುಳಾ ಅವರು, ಚಿನ್ನಕುರುಳಿ ಮಂಜುಳಾ, ಎಲ್ಲ ಹಾಗೆಲ್ಲ ಬಜಾರಿ ಪಾತ್ರಕ್ಕೆ ಮಂಜುಳಾ ಅವರೇ ಬೇಕು ಅಂತ ಆಯ್ಕೆ ಮಾಡ್ಕೋತಾ ಇದ್ರು. ಯಾಕಂದ್ರೆ ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ಅವರ ನಟನೆ ನೋಡಿದ್ರೆ ಅರ್ಥ ಆಗತ್ತೆ. ಹಾಗಾಗಿ ಅವರಷ್ಟು ಚೆನ್ನಾಗಿ ಆ ಪಾತ್ರನ ಯಾರು ನಿರ್ವಹಿಸಕ್ಕಾಗೋದಿಲ್ಲ, ಅಷ್ಟು ಒಂದು ಕೋಪದಲ್ಲಿ ಆವೇಶದಲ್ಲಿ ಅಂತ ಒಂದು ಅಭಿಪ್ರಾಯ ಇತ್ತು ಆಗಿನ ಕಾಲದಲ್ಲಿ. ಅವರು ಅದೇ ಅಲ್ಲ, ಬೇರೆ ವಿಭಿನ್ನ ರೀತಿಯ ಪಾತ್ರಗಳಲ್ಲಿ ನಟಿಸಿ ಸೈ ಅನ್ನಿಸ್ಕೊಂಡಿದ್ರು. ಮತ್ತೆ ಶ್ರೀನಾಥ್ ಅವರ ಜೊತೆ ಅವರ ಜೋಡಿ ಮಾತ್ರ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಬನ್ನಿ, ಅವರ ಜೋಡಿನಲ್ಲಿ ಒಂದು ಪ್ರಣಯ ಗೀತೆ ನಿಮಗಾಗಿ. ಸರಸವನು ಬಲ್ಲಿನ ಎಲ್ಲ ನಿಲ್ಲೇ ನಿಲ್ಲೇ ನಿಲ್ಲೇ ನೀನಲ್ಲೇ ನಡುಗಿದಂತೆ ನಾ ನಿನ್ನ ಸೋಕೆ ನಿನ್ನ ತುಟಿಯೂ ಅದುರಿಬೇಕೆ ಲಜ್ಜೇಕೆ ಮೌನವೇಕೆ ನಿನ್ನ ನೀನೇ ಮರೆತು ಏಕೆ ಬೆಂಕವ ಬಿಟ್ಟು ನೀ ಬೇಗನೆ ಬಳಿಗೆ ಬಾ ನಿನ್ನೇ ನೀನಲ್ಲೇ ನನ್ನ ನಾನೇ ಮರೆತೆನಲ್ಲ ಬಯಕೆಯ ಮಿಂಚಿನಲ್ಲಿ ಮುದ್ದು ಮುದ್ದು ಮಾತಿನ ಮಳೆಯಲ್ಲಿ ಚಳಿಯ ನೀನು ತಂದೆ ಸನಿಹ ನಾನು ಬಂದೆ ನಾನಿನ್ನ ನೋಡಿದಾಗ ನೀನನ್ನ ತೂಕಿದಾಗ ಇಂಥ ಸಂತೋಷವೇಕೆ ಹೊಸ ಹೊಸ ಬಯಕೆಯ ಮಿಂಚಿನಲ್ಲಿ ಮಾತಿನ ಮಳೆಯಲ್ಲಿ ಚಳಿಯ ನೀನು ಬಂದೆ ಸನಿಹ ನಾನು ಬಂದೆ ಸುಗಂತಗಾಗಿದೆ ಮೃದುವಾದ ತುಟಿಗಳತಕ್ಕೆ ಬಳಿ ನನ್ನ ಕೂಗಿದೆ ಪ್ರೇಮದ ಚಲ್ಲಾಟಕ್ಕೆ ಉಲ್ಲಾಸ ತುಂಬಿ ಬಂದು ಬೆರಗಾಗಿ ಸೋತೆ ನಿಂದು ಬೆರಗಾಗಿ ಸೋತೆ ನಿಂದು ಹೊಸ ಹೊಸ ಬಯಕೆಯ ಮಿಂಚಿನಲ್ಲಿ ಮುದ್ದು ಮುದ್ದು ಮಾತಿನ ಮಳೆಯಲ್ಲಿ ಚಳಿಯ ನೀನು ಬಂದೆ ಸನಿಹ ನಾನು ಬಂದೆ ಕನಸು ಕಾಣುವೆ ಈ ನನ್ನ ಬಳಲಿ ಹೀಗೆಯೇ ಅನುಗಾಲವು ಒಂದಾಗಿ ಇರುವೆ ನಾನು ಒಂದಾಗಿ ಇರುವೆ ನಾನು ಹೊಸ ಹೊಸ ಬಯಕೆಯ ಮಿಂಚಿನಲ್ಲಿ ಮುದ್ದು ಮಾತಿನ ಮಳೆಯಲ್ಲಿ ಚಳಿಯ ನೀನು ತಂದೆ ಸಂತೋಷ ಪ್ರೇಮಾನುಬಂಧ ಚಿತ್ರದ ಗೀತೆ ಇದಾಗಿತ್ತು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದಂತಹ ಈ ಗೀತೆಯ ಸಾಹಿತಿ ಜಿ ಉದಯಶಂಕರ್ ಅವರು, ಸಂಗೀತ ನೀಡಿದ್ರು ರಾಜನ್ ನಾಗೇಂದ್ರ. ಹಾಗೆ ನಿಲ್ಲೇ ನೀನಲ್ಲೇ ಆ ಹಾಡು ಧನಲಕ್ಷ್ಮಿ ಚಿತ್ರದ ಗೀತೆಯಾಗಿತ್ತು. ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲಾ ಅವರು ಹಾಡಿದ್ದಂತಹ ಈ ಹಾಡಿಗೆ ಸತ್ಯನಾರಾಯಣ ಕೆಎಸ್ ಅವರ ಸಾಹಿತ್ಯ ಇತ್ತು. ಹಾಗೆ ಸಂಗೀತ ನೀಡಿದ್ರು ಎಂ ರಂಗರಾವ್ ಅವರು. ನಮ್ಮತ್ತೆ ಹೇಳ್ತಾ ಇದ್ರೆ ನನ್ನ ಮುದ್ದು ಬಂಗಾರದ ಹಾಡುಗಳು ಬರ್ತಾ ಇವೆ ಅಂತ, ನಮಗೆ ಧನ್ಯವಾದಗಳು ಅಂತ ನಮಗೆ ಸಂದೇಶನ ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 960. ಹಾಗೆಯೇ ಭೀಮರಾಮ್ ಅವರು, ನಮಗೆ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಜನಪ್ರಿಯ ಜೋಡಿಗಳಿವೆ, ಎಲ್ಲ ಜೋಡಿ ನನಗೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಅವರು, ಧನಲಕ್ಷ್ಮಿ ಚಿತ್ರದ ಗೀತೆಗಾಗಿ ಧನ್ಯವಾದ ಅಂತ ಹೇಳ್ತಾ ಇದ್ರೆ, ಪೂರ್ಣಿಮಾ ಮೇಸ್ತ್ರಿ ಅವರಾಗ್ಲಿ ಧನಲಕ್ಷ್ಮಿ ಚಿತ್ರದ ಗೀತೆ ಅಂತ ಊಹಿಸಿ ನಮಗೆ ಸರಿಯಾದ ಊಹೆ ಜೊತೆ ಸಂದೇಶನ ಕಳಿಸಿದ್ದಾರೆ. ಇನ್ನೂ ಅನೇಕ ಸಂದೇಶಗಳು ಬರ್ತಾ ಇದೆ. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋಕೆ ಮುಂಚೆ ಒಂದು ಸಣ್ಣ ವಿರಾಮ. ಎಲ್ಲೂ ಹೋಗಬೇಡಿ, ಬೇಗ ವಾಪಸ್ ಬರ್ತೀವಿ. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಭಾರತದ 7,500 ಹೆಚ್ಚು ಕರಾವಳಿ ಪ್ರದೇಶವನ್ನು ಪ್ರತಿ ಕಿಲೋಮೀಟರ್ಗೆ 75 ಸ್ವಯಂ ಸೇವಕರಂತೆ 75 ದಿನಗಳ ಕಾಲ ಶುಚಿಗೊಳಿಸುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಕಲುಷಿತಗೊಂಡಿರುವ ಪರಿಸರವನ್ನು ಶುಚಿಗೊಳಿಸಿ ಅಪಾಯದ ಅಂಚಿನಲ್ಲಿರುವ ಜೀವ ವೈವಿಧ್ಯವನ್ನು ಉಳಿಸುವುದು ಈ ಅಭಿಯಾನದ ಉದ್ದೇಶ. ಇದಕ್ಕಾಗಿ ಇಕೋಮಿತ್ರಂ ಎಂಬ ಮೊಬೈಲ್ ಆಪ್ ಅನ್ನು ಆರಂಭಿಸಲಾಗಿದೆ. ಆಸಕ್ತರು ಈ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಹೆಸರನ್ನು ನೋಂದಾಯಿಸಿ ಕರಾವಳಿಯನ್ನು ಶುಚಿಗೊಳಿಸುವಲ್ಲಿ ಕೈಜೋಡಿಸಬಹುದು. ಸ್ವಚ್ಛ ಸಾಗರ್ ಸುರಕ್ಷಿತ ಸಾಗರ್ ಅಭಿಯಾನ ಈಗಾಗಲೇ ಆರಂಭವಾಗಿದ್ದು ಸೆಪ್ಟೆಂಬರ್ 17, 2022 ನಡೆಯಲಿದೆ. ಬನ್ನಿ, ಕರಾವಳಿಯನ್ನು ಶುಚಿಗೊಳಿಸೋಣ, ಜೀವ ವೈವಿಧ್ಯವನ್ನು ಉಳಿಸೋಣ, ಸ್ವಚ್ಛ ಸುರಕ್ಷಿತ ಸಾಗರವನ್ನು ಮುಂದಿನ ಪೀಳಿಗೆಗೆ ಉಳಿಸೋಣ. ಸ್ವಚ್ಛ ಸಾಗರ್ ಸುರಕ್ಷಿತ ಸಾಗರ್. ಸಮಯ 7:18:42. ನೀವು ಕೇಳ್ತಾ ಇದ್ದೀರಾ ಸೇಫ್ ಡ್ರೈವ್ನಲ್ಲಿ ಟಾಪ್ 20 ಕಾರ್ಯಕ್ರಮನ. ಒಳ್ಳೆ ಜೋಡಿ, ಮುದ್ದಾದ ಜೋಡಿ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರೋದು ಅನಂತನಾಗ್ ಲಕ್ಷ್ಮಿ ಅವರು. ಹೌದು, ಅನಂತನಾಗ್ ಲಕ್ಷ್ಮಿ ಬಹಳ ಜನಪ್ರಿಯ ಜೋಡಿಯಾಗಿದ್ರು. ನಾಯಕ ನಾಯಕಿ ಅಂದ್ರೆ ಹೀಗಿರ್ಬೇಕಪ್ಪ ಅಂತ ಅನಿಸ್ತಾ ಇತ್ತು ಎಲ್ರಿಗೂ. ಅಂಥ ಜೋಡಿ ಅವರು ಬಹಳಷ್ಟು ಚಿತ್ರಗಳಲ್ಲಿ ನಟಿಸಿದ್ರು. ಅವರ ಅಭಿನಯದ ಒಂದು ಎವರ್ ಗ್ರೀನ್ ಸಾಂಗ್ ಬಹಳಷ್ಟು ಸತಿ ಕೇಳಿರ್ತೀರಾ, ಎಷ್ಟು ಸತಿ ಕೇಳಿದ್ರು ಒಂದಿಷ್ಟು ಬೇಜಾರಾಗೋಲ್ಲ. ಅಂಥ ಹಾಡು ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ, ಬನ್ನಿ ಕೇಳ್ಕೊಂಡು ಬರೋಣ. ಉಳಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ, ಉಳಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ. ಉಳಿದ ಜೀವ ಜೊತೆಯಲ್ಲಿರಲು ಬಾಳು ಬಾನಲ್ಲಿ ತೇಲಾಡಿದಂತೆ ಕರವಾಹಿ ಮಗ ನಗುತ್ತಾ ನಡೆದಾಗ ಭುವಿಯೇ ಸ್ವರ್ಗದಲ್ಲೂ ನನಗೆ ಕಾಲವು ಮೂಡಿದಾಗ ಹೃದಯ ಹಾಡಿದಾಗ ಉಚಿತದ ಗೀತೆ ಇದಾಗಿತ್ತು. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಡಿದ್ರು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತ ನೀಡಿದ್ರು. ಹಾಗೆ ಒಲಿದ ಜೀವ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಬೆಂಕಿಯ ಬಲೆ ಚಿತ್ರದ ಗೀತೆ ಇದು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತೆ ಎಸ್ ಜಾನಕಿ ಅವರು ಹಾಡಿದ್ರು. ಚಿ ಉದಯಶಂಕರ್ ಮತ್ತೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ನನಗೆ ಅನಂತನಾಗ್ ಮತ್ತೆ ಲಕ್ಷ್ಮೀ ಜೋಡಿ ತುಂಬಾ ಇಷ್ಟ ಅಂತ ರೇಣುಕಾ ಅವರು ಸಂದೇಶ ಕಳಿಸಿದ್ದಾರೆ. ಹಾಡುಗಳು ಸುಮಧುರ ಸ್ವರ್ಗದಲ್ಲಿ ತೇಲಾಡಿದ ಅನುಭವ ಈ ಪರಿಯ ಸೊಬಗು ಇನ್ನಾವ ದೇವರಲ್ಲಿ ನಾ ಕಾಣೆ ವಿಬಿ ಕನ್ನಡದಲ್ಲಿ ಮಾತ್ರ ಅಂತ ನಮಗೆ ಮೆಚ್ಚುಗೆಯ ಸಂದೇಶ ಕಳಿಸಿದರೆ ನಾಗರಾಜ್ ಕೊಡೇಕಲ್ಲ ಗಂಗಾವತಿಯಿಂದ. ಹಾಗೆ ಬಹಳಷ್ಟು ಸಂದೇಶಗಳು ಬಂದಿದೆ. ವಿಷ್ಣುವರ್ಧನ್ ಭವ್ಯ ಜೋಡಿ ಚೆನ್ನಾಗಿದೆ ಅಂತ ತಿಪ್ಪಣ್ಣ ಅವರು ಹೇಳ್ತಾ ಇದ್ದಾರೆ. ದಾವಣಗೆರೆಯಿಂದ ಕೊಕ್ಕನೂರ್ ಅವರು ಸಹ ಹೇಳ್ತಾ ಇದ್ದಾರೆ. ಹಾಗೆ ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಅವರು ಒಳ್ಳೊಳ್ಳೆ ಗೀತೆ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ದತ್ತಾತ್ರೇಯ ಚೌಧರಿ ಅವರು ಸಹ ನಮಗೆ ಸಂದೇಶ ಕಳಿಸಿದ್ದಾರೆ. ಪ್ರಕಾಶ್ ನವಲೆ ಹೋತನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಮಹಾಲಿಂಗಪ್ಪ ಜಾಲವಾದಿ ಸಹ ಸಂದೇಶ ಕಳಿಸಿದ್ದಾರೆ. ವೈಬಿ ಚಳ್ಳಮರದ ಅವರು ಸಹ ನಮಗೆ ಸಂದೇಶ ಕಳಿಸಿ ಮೆಚ್ಚುಗೆಯ ಸಂದೇಶ ಕಳಿಸಿದ್ದಾರೆ ಹಾಡಿಗೋಸ್ಕರ. ಶಿವಲಿಂಗಪ್ಪ ಕಾವಲಿ ಅವರು ಸಹ ನಮಗೆ ಸಂದೇಶ ಕಳಿಸಿದ್ದಾರೆ. ಮತ್ತೆ ಕಿರಣ್ ಅವರು ಒಲಿದ ಜೀವ ಈ ಹಾಡನ್ನು ರೆಕಾರ್ಡಿಂಗ್ ಮಾಡಿದ್ದು ಆರ್ ಎನ್ ಜೆ ಗೋಪಾಲ್ ಅವರು ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮ್ಮ ಮಾಹಿತಿಗೆ. ಹಾಗೆ ಪೂರ್ಣಿಮಾ ಮೇಸ್ತ್ರಿ ಅವರು ಹೇಳ್ತಾ ಇದ್ದಾರೆ, ಬೆಂಕಿಯ ಬಲೆಯ ಹಳೆ ಹಾಡುಗಳು ಎಷ್ಟು ಕೇಳಿದ್ರೂ ಸಮಾಧಾನ ಇಲ್ಲ, ಹಳೆ ಹಾಡುಗಳು ಎವರ್ ಗ್ರೀನ್ ಅಂತ ಹೇಳ್ತಾ ಇದ್ದಾರೆ. ಶಂಕರ್ನಾಗ್ ಭವ್ಯ ಸೂಪರ್ ಹಿಟ್ ಜೋಡಿ ನಮಗೆ